5 ದಿನಗಳ ಪರ್ಯಂತರ ದ್ರೋಣಾಚಾರ್ಯರು ಹೋರಾಡಿ ಸ್ವರ್ಗಸ್ಥರಾದರು. ಹೀಗಿರುವಾಗ ಕಡುಗಲಿಯಾಗಿರುವಂತಹ ಕರ್ಣನಿಗೆ ಈಗ ಸೇನಾಧಿಪಟ್ಟವನ್ನು ಕಟ್ಟಿದ್ದೇನೆ. 17ನೆಯ ದಿನ ಯುದ್ಧ ಪ್ರಾರಂಭವಾಗಿದೆ, ನಡೆಯುತ್ತಾ ಇದೆ. ಆದರೆ ಈಗ ಬಂದ ಸುದ್ದಿಯ ಪ್ರಕಾರವಾಗಿ ಭೀಮ ನನ್ನ ತಮ್ಮನಾಗಿರುವಂತಹ ದುಶ್ಯಾಸನನ್ನು ಕೊಂದು ಕಳೆದಿದ್ದಾನೆ ಎಂಬ ವರ್ತಮಾನ. ಅಯ್ಯೋ, ಯಾವತ್ತೂ ನನಗೆ ಸೋಲೆಯೇ ಕಂಡು ಬಂತಲ್ಲ, ಜಯ ನನ್ನ ಪಾಲಿಗೆ ಲಭಿಸದೇ ಹೋಯಿತಲ್ಲ ಎಂದು ಈ ವಿಚಾರವಾಗಿ ನಾನು ಮಗ್ನನಾಗಿದ್ದಾನೆ. ಮುಂದೇನು ಮಾಡಲಿ? ಮಗು, ಕರ್ಣತನೇನಾದಂತಹ ವೃಷಸೇನ ಹೊಂದಿಸಿಕೊಂಡಿದ್ದೇನೆ. ನಿಮ್ಮ ಚಿಂತೆಯನ್ನ ನಾನು ಅರ್ಥವಿಸಿಕೊಂಡಿದ್ದೇನೆ. ಯುವರಾಜನಾದಂತಹ ದುಶ್ಯಾಸನ ಸಾವು ತಮ್ಮನ್ನು ಭಯಭೀತನನ್ನಾಗಿ ಮಾಡಿದೆ. ದೊರೆಯೇ, ನಿಮ್ಮ ಉತ್ಪನ್ನವನ್ನುಂಡು ಬೆಳೆದಂತಹ ಕರ್ಣತನೇನಾದಂತಹ ವೃಷಸೇನನಿಗೆ ಧುರವೀಳ್ಯವನ್ನು ಕೊಟ್ಟದ್ದಾದರೆ ಹೋಗಿ ಪಾಂಡವರ ಬಲವನ್ನು ಸವರುತ್ತೇನೆ. ವೀರ ವೃಷಸೇನ ವೀರಾವೇಶದಿಂದ ಬಂದು ಎರಗಿದ್ದೀಯಲ್ಲ ಮಗನೇ. ವೀರಾವೇಶದಿಂದ ಬಂದು ಕಾಲಿಗೆರಗಿ ದೊರೆಯೇ, ವೀಳ್ಯವನ್ನ ಪಾಲಿಸಿ ನಾನು ಈಗ ಧುರಕ್ಕೆ ತೆರಳುತ್ತಿದ್ದೇನೆ ಎಂಬುದಾಗಿ ಉತ್ತೇಜನವನ್ನು ಕೊಡ್ತಾ ಇದ್ದೀಯ ಮಗು. ನಿಜ, ಆದರೆ ಯುದ್ಧ ಎನ್ನುವುದು ಹುಡುಗಾಟಿಗೆತನ ಅಲ್ಲ ಮಗು. ಯಾಕೆ ದೊರೆ? ಮಗು, ಕುರುಕ್ಷೇತ್ರಕ್ಕೆ ನಿನ್ನಂಥ ಈ ಸಣ್ಣವನನ್ನ ಕಳುಹಿಸುವುದಂದ್ರೆ ನನ್ನ ಬುದ್ಧಿಗೇಡಿತನ ಆಗ್ತಾ ಇದೆ. ಅಲ್ಲಿ ಇದ್ದವರು ಯಾರ್ಯಾರು ಎಂಬುದರ ಬಗ್ಗೆ ಯೋಚನೆ ಮಾಡಬೇಕು. ನೋಡು, ಕಲಿಗಳಾಗಿರುವಂತಹ ಭೀಮ ಅರ್ಜುನರಿದ್ದಾರೆ, ಅಂಥವರ ಎದುರಿಗೆ ಸಣ್ಣ ಮಗುವಾದ ನಿನ್ನನ್ನ ಕಳಿಸಿದ್ರೆ ನನ್ನದು ಪ್ರಮಾದ ಆಗುವುದಿಲ್ಲವೇ? ನಾನು ಚಿಕ್ಕವನೆನ್ನುವಂತಹ ಅನುಮಾನವೇ ದೊರೆ? ಮಗು, ನಾನು ಚಿಕ್ಕವನೆಂಬಂತಹ ಭೀತಿ ಬೇಡ. ಕಿಡಿಯೊಂದು ಸಣ್ಣದಾದರೂ ಸಮಸ್ತವಾದಂತಹ ವನವನ್ನೇ ಸುಡುತ್ತದೆಯಲ್ಲವೇ? ಬಾಲಕನಾಗಿರುವಂತಹ ಷಣ್ಮುಖ ಸಣ್ಣವನೇ ಅಲ್ಲವೇ? ತಾರಕಾಸುರನನ್ನು ಮರ್ದನ ಮಾಡಲಿಲ್ಲವೇ? ಅಂದ ಮೇಲೆ ಚಿಕ್ಕವನೆನ್ನುವಂತಹ ಭಯವಿಲ್ಲದೆ ಧುರವೀಳ್ಯವನ್ನು ಕೊಡು. ತಮ್ಮನಾಗಿರುವಂತಹ ದುಶ್ಯಾಸನನ ಮರ್ದನ ಮಾಡಿರುವಂತಹ ಭೀಮನನ್ನ ಕೊಂದು ಕಳೆಯುತ್ತೇನೆ. ಅಲ್ಲದೆ ಈ ಕೌರವರಿಗಾಗಿರುವಂತಹ ಸೋಲಿನ ಪರಿಮಾರ್ಜನೆಯನ್ನು ಉಂಟು ಮಾಡುತ್ತೇನೆ. ಓಹೋ ಮಗು, ಮುಂದುಗಾಣದೆ ಕುವರನನು ತಾನನ್ನ ಮಗು, ದೊರೆಯೇ, ಈ ಯುದ್ಧ ಕಣದಲ್ಲಿ ದಂಡಾಧಿಕಾರಿಯಾಗಿ ನಿನ್ನ ಅಪ್ಪನೇ ಇದ್ದಾನೆ. ಹೌದು, ಅವ ಇರುವಾಗ ನಮಗೆ ಯಾರ ಭೀತಿ ಭಯವೂ ಇಲ್ಲ. ಅವನೇ ಸರಿಯಾಗಿ ಬುದ್ಧಿಯನ್ನು ಕಲಿಸ್ತಾನೆ ಎನ್ನುವುದರ ಬಗ್ಗೆ ಈ ಸುಯೋಧನಿಗೆ ಭರವಸೆ ಇದೆ. ಆದರೂ ದೊರೆಯೇ, ನನ್ನನ್ನ ಕಳುಹಿಸು, ದುರವೀಳ್ಯವನ್ನ ಪಾಲಿಸು ಎಂದು ಉತ್ತೇಜವನ್ನ ಕೊಡ್ತಾ ಇದ್ದೀಯ. ಈ ಸಂದರ್ಭದಲ್ಲಿ ಈ ಸುಯೋಧನಿಗೆ ಬೇಕಾದದ್ದು ಜಯಮಾಲೆ. ಇದೋ ನಿನ್ನ ಹುರುಪಿಗೆ ನಾನು ಕುಂದನ್ನ ತರಲಾರೆ. ನೀನು ಯುದ್ಧಕ್ಕೆ ಹೋಗಿ ಪಾಂಡವರನ್ನ ಸಂವರಿಸ್ತೆ ಎಂಬುದಾದರೆ ಇದೋ ದುರವೀಳ್ಯವನ್ನು ಕೊಟ್ಟಿದ್ದೇನೆ, ಹೋಗಿ ಬಂದಿಸಿಕೊಂಡೆ ಜಯವಧುವನ್ನು ತರುತ್ತೇನೆ, ರಣಕಣಕ್ಕೆ ಧಾವಿಸುತ್ತೇನೆ, ಹೋಗಿ ಬಾ ಮಗು. ಕರ್ಣತನೇನಾಗಿರುವಂತಹ ವೃಷಸೇನ, ಧುರ ಕೊಡುವರೇ ನಿನ್ನ ಸಮ್ಮುಖದಲ್ಲಿ ಬಂದಿದ್ದಾನೆ. ನನ್ನನ್ನು ಚೆನ್ನಾಗಿ ನೋಡು, 100 ಆನೆಯ ಸತ್ತುವುಳ್ಳಂತಹ ನಿನ್ನ ಸಾಹಸವನ್ನು ಪರೀಕ್ಷಿಸುತ್ತೇನೆ. ನೀನು ಮಾಡಿದ ಸಾಹಸ ಏನು? ದುಶಾಸನನ್ನ ಕೊಂದು ಅವನ ಉರವನ್ನು ಬಗೆದಿಯಲ್ಲ, ಆ ಪರಾಕ್ರಮವನ್ನು ನನ್ನಲ್ಲಿ ತೋರು. ನೀವ್ಯಾರು ಅಂತ ನನಗೆ ಗೊತ್ತುಂಟು. ಕಾಡಿನಲ್ಲಿರುವಂತಹ ನೀವು ಪ್ರಾಣಿಗಳ ಒಡನಾಟ ಮಾಡಿದಂಥವರು, ನಿಮಗೆ ಯಾಕೆ ನಾಡು ಅಂತೇನೆ? ಆ ಕಾಡೇ ನಿಮಗೆ ಚೆನ್ನ, ಆದ್ದರಿಂದ ಮತ್ತೊಮ್ಮೆ ನಿಮ್ಮನ್ನ ಕಾಡಿಗೆ ಕಳಿಸುವ ಸಲುವಾಗಿಯೇ ನಾನು ಬಂದಿದ್ದೇನೆ. ಭೀಮಾ, ಎಳೆಯನೆಂದು ಎಣಿಸದೆ ನನ್ನಲ್ಲಿ ಯುದ್ಧ ಮಾಡಿ ನೋಡು. ಯುದ್ಧಕ್ಕೆ ಕರೆಯಷ್ಟು ಅಹಂಕಾರ ಬಂತೇನೋ ನಿನಗೆ? ನಾನೇನು ಸಾಮಾನ್ಯದವನೆಂದು ತಿಳಿದುಕೊಂಡೆಯ? ಸತ ಗಜ ಆನೆಯ ಪುರಾಣವುಳ್ಳವನು ಗೊತ್ತಿದೆ. ನೀನಿನ್ನೂ ಸಣ್ಣ ಹುಡುಗ, ಯುದ್ಧದ ಅನುಭವ ಸಾಲದು. ಓಹೋ, ಆದ್ದರಿಂದ ಅಹಂಕಾರವನ್ನ ಮಾಡದೆ ಜೀವವನ್ನ ಉಳಿಸಿಕೊಂಡು ಸುಮ್ಮನೆ ಹೋಗು. ಏ ಭೀಮಾ, ನಿನ್ನ ಈ ಕುರುಕ್ಷೇತ್ರದ ನಿನ್ನ ವ್ಯವಹಾರವನ್ನ ನಾನು ಬಲ್ಲೆ. ನೀನ್ ಎಷ್ಟು ಸಾಹಸ ಮಾಡಿದ್ದೇನು ಅರ್ತಿದ್ದೇನ, ಬಾರೋ ಯುದ್ಧಕ್ಕೆ. ಏ ಹುಡುಗ, ನಿನಗೆ ನನ್ನನ್ನ ಯುದ್ಧಕ್ಕೆ ಕರೆಯುವಷ್ಟು ಸೌರ್ಯ ಬಂತೇನೋ? ನೀನು ನನ್ನ ಮುಂದೆ ಏನು ಇಲ್ಲದ ಸಣ್ಣ ಹುಡುಗ. ಅಂತ ಹುಡುಗ ಸತ ಗಜ ಆನೆಯ ಪ್ರಾಯವುಳ್ಳ ನನ್ನನ್ನ ಯುದ್ಧಕ್ಕೆ ಕರೀತಾ ಇದ್ದೀಯೇನು? ಹಿಂದೆ ನನ್ನ ಯುದ್ಧದ ಪರಿಯನ್ನ ಕೇಳಿದ್ದೇನೇನು? ದುಶ್ಯಾಸನಿಗೆ ಆದ ಪರಿಸ್ಥಿತಿಯೇ ನಿನಗೆ ತರುತ್ತೇನೆ. ಸಾಧ್ಯವಿದ್ದರೆ ಇದಾಗಿ ಯುದ್ಧಕ್ಕೆ. ಬಹಳ ದೊಡ್ಡಾನೆ, ನಿನ್ನನ್ನು ಕೆಡುತ್ತೇನೆ. ಅರ್ಜುನ, ನಿನ್ನ ನಿನ್ನ ಲಕ್ಷ್ಯ ಎಲ್ಲಿದೆ ಅಂತ ಅರ್ಥವಾಗಿಲ್ಲ. ಆ ಕಡೆ ಯುದ್ಧದ ಪರಿಸ್ಥಿತಿಯನ್ನು ಅವಲೋಕನೆ ಮಾಡಿದೀಯಾ? ದುಶ್ಯಾಸನನ ಯುದ್ಧದಲ್ಲಿ ನಿನ್ನ ಅಣ್ಣ ಭೀಮಸೇನ ದರೆಗೆ ಉಳಿದಾನೆ, ನಮ್ಮ ಉಳಿದಾನೆ. ಬರೀ ಯುದ್ಧ ಮಾಡೋದು ವಿಶೇಷವಲ್ಲ, ಎಲ್ಲ ಎಲ್ಲಿ ಯಾವ ಪ್ರಯಾಸ ನಮ್ಮ ಪಾಲಿಗೆ ಸಂಘಟಿಸಲಾಗಿದೆ ಎನ್ನುವುದರ ಬಗ್ಗೆ ಜಾಗೃತರಾಗಬೇಕು. ಭೀಮಸೇನ, ಸೋಲು ನಮ್ಮ ಪಾಲಿಗೆ ದೊಡ್ಡ ಆಘಾತ. ನಿಮ್ಮ ಸಹಾಯಕ್ಕಾಗಿ ಬಂದಿದ ನನಗೆ ಅಪಮಾನದ ಬಗ್ಗೆ ತಲೆಬಿಸಿ ಇದೆ. ನಿಮ್ಮ ಪಕ್ಷಕ್ಕಾಗಿ ಬಂದಿದ್ದ ತಪ್ಪೆನ್ನುವ ಭಾವನೆ ಆಗುತ್ತಾ ಇದೆ ಪಾರ್ಥ. ಕೃಷ್ಣ, ಆ ವೃಷಸೇನನಿಗೆ ಇಂತಹ ಬಲುಮೆ ಬಂದದ್ದು ಹೌದೇನ? ಎಷ್ಟರ ಬಲುವೆಯೋ ಕೊಟ್ಟಾರೇ ಮುರಾರನಲ್ಲದೇ ಇರದು ಕೃಷ್ಣ, ನಿನ್ನ ಮಾತು ಅತ್ಯಂತ ವಿಚಿತ್ರವಾಗಿ ಹೋಯಿತು ನೋಡು. ಯಾಕೆಂದರೆ ರಿಪು ಭಯಂಕರನಾದಂತಹ ಭೀಮಸೇನನನ್ನ ಸಣ್ಣ ಹುಡುಗನೊಬ್ಬ ಈ ರೀತಿಯಾಗಿ ಪರಾಭವಕ್ಕೆ ಒಳಪಡಿಸ್ತಾನೆ ಅಂತಾದ್ರೆ ಪರಮಾಶ್ಚರ್ಯ ಇದು. ಯಾಕೆಂದರೆ ಈ ಶಕ್ತಿ, ಈ ಸಾಮರ್ಥ್ಯ ಆ ಹುಡುಗನಿಗೆ ಎಲ್ಲಿಂದ ಬಂತು ಹೇಳು? ಜಗತ್ತಿನ ಸಕಲ ಜೀವರಾಶಿಗಳಲ್ಲಿ ಚೇತನ ಎನ್ನುವಂತಹ ಮಹಾಶಕ್ತಿಯನ್ನ ತುಂಬಿದಂತಹ ವ್ಯಕ್ತಿ ಯಾರು? ನೀನೇ ಅಲ್ವೇನೋ ಕೃಷ್ಣ. ಅಂದ ಮೇಲೆ ಈ ಹುಡುಗನಿಗಾದಂತಹ ಜಯಕ್ಕೆ ನಿನ್ನ ಅನುಗ್ರಹ ಇದೆ ಅನ್ನುವುದು ಇದರ ನಿದರ್ಶನ. ಏನೇ ಇರಲಿ, ನಮ್ಮ ವಿರೋಧಿಯಾದಂತಹ ಹುಡುಗ ಇಂತಹ ದುಸ್ಸಾಹಸವಾದಂತಹ ಒಂದು ಕಾರ್ಯ ಮಾಡಿದ್ದಾನೆ ಎನ್ನುವುದಾದ್ರೆ ನಾನು ಅದನ್ನು ನಿರೀಕ್ಷಿಸಲೇಬೇಕು. ಆದ್ರಿಂದ ನೇರವಾಗಿ ನಮ್ಮ ರಥವನ್ನ ಹುಡುಗ ಸಾಕು ಮಾಡು, ಸಾಕು ಮಾಡು, ಸಾಕು ಸಾಕು ನಿನ್ನ ಸಾಗಸ. ಅಂತಂದ್ರೆ ನೀನ್ಯಾರು? ಇನ್ನೂ ಚಿಕ್ಕ ಹುಡುಗ, ಸಾಕಷ್ಟು ಬುದ್ಧಿ ಬಲಿತಿಲ್ಲ. ಓಹೋ, ನಿನ್ನ ಅನುಭವ ಸಾಲದು. ಇದು ಯಾವ ಕ್ಷೇತ್ರ? ರಣರಂಗ ಇದು. ಇದರ ಆಳ ಎಷ್ಟು, ಎತ್ತರ ಎಷ್ಟು ಅನ್ನುವುದನ್ನ ಯಾರಿಂದಲೂ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಓಹೋ, ಈ ಸಂಗ್ರಾಮ ಭೂಮಿಯಲ್ಲಿ ತಮ್ಮ ವಿಕ್ರಮವನ್ನ ಪ್ರದರ್ಶನ ಮಾಡಿ ಸೋತವರೆಷ್ಟು, ಗೆದ್ದವರೆಷ್ಟು ನೀನೇ ಲೆಕ್ಕ ಹಾಕಿ ನೋಡಬೇಕದನ್ನ. ಅಂತಹ ವಿಶಿಷ್ಟವಾದಂತಹ ಈ ಮಹಾಭಾರತ ಸಂಗ್ರಾಮದಲ್ಲಿ ಎದೆಯಾಳಾಗಿ ಹೋರಾಡಿ ವಿಜಯ ಭೇರಿಯನ್ನು ಮೊಳಗಿಸಂತ ಈ ಪಾರ್ಥನ ಎದುರಿಗೆ ಬಂದು ನಿಂತಿಬಿಟ್ಟಿಯಲ್ಲ ಹುಡುಗ. ನಿಜ, ನಿನ್ನ ಈ ಶಕ್ತಿಗೆ, ಈ ನಿನ್ನ ರೂಪಕ್ಕೆ ನಾನು ಬೆರಗಾಗಲೇಬೇಕು. ಮಗು, ಎಷ್ಟಾದರೂ ಆಡು ಬೆಳೆದರೆ ಎಷ್ಟು ಎತ್ತರ ಬೆಳೆದಿತ್ತು, ಆನೆ ಎಷ್ಟು ಎತ್ತರ ಬೆಳೀಲಿಕ್ಕೆ ಸಾಧ್ಯ ಇಲ್ವೋ. ಇಂದು ಹೆಳ ಒಬ್ಬ ನಡೀತಾನೆ ಅಂತಾದ್ರೆ ಸ್ವಲ್ಪ ದಾರಿಯನ್ನು ನಡೆಯಬಹುದೇ ವಿನಃ ವಿಶಾಲವಾದ ಅತ್ಯಂತ ಎತ್ತರವಾದಂತಹ ಪರ್ವತವನ್ನು ಹತ್ತಲಿಕ್ಕೆ ಸಾಧ್ಯ ಇಲ್ಲ. ಪ್ರಪಂಚದಲ್ಲಿ ಬೆದರಿಸಬಹುದಾದಂತಹ ಮೃಗರಾಜರಾದಂತಹ ಸಿಂಹವನ್ನ ಸಾಮಾನ್ಯ ಒಂದು ಹುಲ್ಲೆಯ ಮರಿ ಹೋಗಿ ಜಯಿಸ್ತೇನೆ ಅಂತಂದ್ರದ ಸಾಧ್ಯ ಮಗನೇ? ಓಹೋ, ಆ ದೃಷ್ಟಿಯಿಂದಲೇ ನಿನಗೆ ಹೇಳ್ತಾ ಇದ್ದೇನೆ. ಇಂದು ಈ ಪಾರ್ಥ ಏನು ಅನ್ನುವುದನ್ನು ಈ ಪ್ರಪಂಚ ತಿಳಿದುಕೊಂಡಿದೆ. ವಿಶಾಲವಾದಂತಹ ಈ ಪೃಥ್ವಿಯಲ್ಲಿ ನನ್ನ ಖ್ಯಾತಿ ಮುಗಿಲೆತ್ತರಕ್ಕೆ ಬೆಳೆದು ನಿಂತಿದೆ. ಕೇವಲ ಈ ಲೋಕದಲ್ಲಿ ಮಾತ್ರ ಅಲ್ಲ, ದೇವಲೋಕದವರೆಗೆ ವ್ಯಾಪಿಸಿದೆ. ಮೂರ್ಲೋಕ ವಿಜಯ ಅನ್ನುವಂತಹ ಪ್ರಖ್ಯಾತ ಪುರುಷ ಈ ಪಾರ್ಥ. ಇದು ಹಿಡಿದಿರುವಂತಹ ಗಾಂಡೀವ, ವಿಶೇಷವಾದಂತಹ ಅಗ್ನಿದತ್ತವಾದಂತಹ ರಥ, ಶ್ವೇತಾಶ್ವಗಳು, ಹನುಮಧ್ವಜ, ಇವುಗಳಿಂದ ಅರಿಗಳ ಎದೆಯಲ್ಲಿ ಭೀತಿಯನ್ನ ಹುಟ್ಟಿಸುವಂತ ಈ ಪಾರ್ಥನ ಎದುರಿಗೆ ನೀನು ನಿಂತಿದ್ದಿ ಹುಡುಗ. ಆದ್ರಿಂದಲೇ ನಿನಗೆ ಹೇಳ್ತಾ ಇದ್ದೇನೆ, ಈ ರಣಕ್ಷೇತ್ರ ಅಷ್ಟು ಸುಲಭವಾಗಿ ಸುಲಭ ಸಾಧ್ಯ ಅಲ್ಲ. ಏನೋ ಬಂದಂತಹ ಹೊಸ್ತಿಲಲ್ಲಿ ರಿಪುಭಯಂಕರನಾದಂತಹ ಭೀಮನನ್ನ ಹೊಡೆದುರುಳಿಸಿದೆ ಅನ್ನುವ ಮಟ್ಟಿಗೆ ಈ ಭಾರತದ ವಿಜಯವನ್ನೇ ನೀನು ಸಾಧಿಸ್ತಿ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಆದ್ದರಿಂದಲೇ ನಿನಗೆ ಉಪದೇಶ ಮಾಡ್ತಾ ಇದ್ದೇನೆ. ವಿಶೇಷವಾದಂತಹ ಒಂದು ವಿಷದಿಂದ ಪೂರಿತವಾದಂತಹ ರತ್ನ ಭಾಂಡವನ್ನ ಒಂದು ಇರುವೆ ಅಥವಾ ಒಂದು ಸಣ್ಣ ನೊಣ ಪ್ರವೇಶ ಮಾಡಿತ್ತು ಅಂತ ಆದ್ರೆ ಅದು ಬದುಕಲಿಕ್ಕೆ ಸಾಧ್ಯ ಉಂಟೇನೋ? ಹಾಗೆ ಅಕ್ಷಯ ತೂಣಿರಾದಿ ಗಾಂಡೀವಾದಿ ದಿವ್ಯ ಧನುಸುಗಳನ್ನು ಹಿಡಿದಿರುವಂತಹ ಈ ಪಾರ್ಥನ ಎದುರಿಗೆ ಕ್ಷಣಕಾಲ ನಿಲ್ಲಲಾರೆ ವೃಷಸೇನಾ, ಕ್ಷಣಕಾಲ ನಿಲ್ಲಲಾರೆ. ಆದ್ದರಿಂದಲೇ ಹಿರಿಯನಾಗಿ ಮುತ್ಸದಿಯಾಗಿ ನಿನ್ನ ಪಾಲಿಗೆ ಉಪದೇಶ ಮಾಡ್ತಾ ಇದ್ದೇನೆ. ಏನು ಬೇಡ ಯುದ್ಧ ನಿನ್ನ ಪಾಲಿಗೆ? ಜೀವದ ಆಶೆಯಿಂದ ನೀನು ಉಳಿಯಬೇಕು ಅಂತಾದ್ರೆ ಈ ಕ್ಷಣದಲ್ಲಿ ಈ ಕ್ಷೇತ್ರವನ್ನು ಬಿಟ್ಟು ನೀನು ಹೊರಟು ಹೋಗ್ಬೇಕು. ನೀನು ವಿಷದ ಘಟ, ನಾನು ನೋಡುವ. ಹ ಅರ್ಜುನ, ಏನು ಗರುಡನಾಲು ಮೇಯುಳ್ಳ ಕೋಬಟನು ಬೆದರಿ ಮರಳುವನ ಕಿರೀಟಿ ನಿನ್ನನು, ಕೊನೆಗೆ ಬೆದರಿ ಮರಳುವನ ಕೊನೆಗೆ ಬೆದರಿ ಮರಳುವನ ಕಿರೀಟಿ ನಿನ್ನನು ಆಶ್ಚರ್ಯಕರವಾಗಿದೆ ನಿನ್ನ ಮಾತು. ಇದು ಕುರುಕ್ಷೇತ್ರದ ರಣರಂಗ, ಇಲ್ಲಿ ಯಾವನೂ ಒಬ್ಬ ಹುಡುಗ ಪ್ರವೇಶಿಸುವಂತಿಲ್ಲ. ಹಾಗೆಂದು ಪ್ರವೇಶ ಮಾಡಿದಾಗ ಧನುರ್ಬಾಣಗಳನ್ನು ಹಿಡಿದು ಬಂದರೆ ಇತ್ತಂಡದ ಒಡೆಯನ ಅನುಜ್ಞೆಯನ್ನು ಪಡೆದೇ ಬಂದಿದ್ದಾನೆ ಎನ್ನುವಷ್ಟು ಅರ್ಥ ನಿನಗಾಗಲಿಲ್ವಲ್ಲ. ಒಡೆಯ ಸುಯೋಧನಿಂದ ದುರವೀಳ್ಯವನ್ನು ಪಡೆದುಕೊಂಡು ಬಂದಿದ್ದೇನೆ. ಯಾವಾಗ ದುರವೀಳ್ಯವನ್ನು ಕೊಟ್ಟನೋ ಆಗ ನಾನೊಬ್ಬ ಪ್ರಬಲ ಎನ್ನುವುದರ ಸಂಕೇತ ಅದು. ಅಷ್ಟೇ ಅಲ್ಲ, ನಿನ್ನ ಕಣ್ಣೆದುರೆಯೇ ನಿನ್ನ ಹಿರಿಯನಾದಂತಹ ಭೀಮನನ್ನ ಸೋಲಿಸಿದ್ದೇನೆ. ಆಗಲೂ ನೀನು ನನ್ನನ್ನು ಕಡೆಗಣಿಸಿದರೆ ಭೀಮನೊಬ್ಬ ಅಸಮರ್ಥ ಎಂದು ಹೇಳಿದ ಹಾಗಾಗುತ್ತದೆ. ಸಮರ್ಥನಾದಂತಹ ಭೀಮನ ಕೆಡವಿಕೆ ನಾನೊಬ್ಬ ಸಮರ್ಥ ಎನ್ನುವುದರಿಂದ ಸಮರ್ಥನೆ ಮಾಡುತ್ತದೆ. ಅರ್ಜುನ, ನಿನ್ನ ಬಗ್ಗೆ ನನಗೆ ಅಭಿಮಾನ ಇದೆ. ನೀನೊಬ್ಬ ಮಹಾವೀರ ಎನ್ನುವುದರ ಬಗ್ಗೆ ನನ್ನ ವಿರೋಧ ಇಲ್ಲ. ಆದರೆ ನಿನ್ನ ಸಂಕುಚಿತ ಮನೋಭಾವನೆಯನ್ನು ಕಂಡು ನನಗೆ ಆಶ್ಚರ್ಯವಾಗಿದೆ. ಯಾಕೆಂದರೆ ಎದುರಾಳಿಯಾಗಿ ಬಂದಂತಹ ಹುಡುಗನನ್ನು ಪ್ರೋತ್ಸಾಹಿಸುವ ಸಲುವಾಗಿ ನೀನು ಪ್ರಯತ್ನಿಸಬೇಕೇ ವಿನಃ ನನ್ನನ್ನು ಹುಡುಗನೆಂದು ತಿರಸ್ಕರಿಸುವುದಲ್ಲ. ಅಷ್ಟೇ ಅಲ್ಲ ಅರ್ಜುನ, ನಾನು ಸಣ್ಣವನಾಗಿರಬಹುದು ಆದರೆ ನನ್ನ ಕಣೆಗಳಿಗೆ ಬಾಲತ್ವ ಎನ್ನುವುದು ಇಲ್ಲವೋ? ನೀನು ವಿಷದ ಕುಂಭ ಅಂತ ಹೇಳಿದೆಯಲ್ಲ, ನಾನು ನೊಣವಲ್ಲ. ಗರುಡ ಮಂತ್ರದ ಬಲ ಇದ್ದವನು ಫಣಿರಾಜನಿಗೆ ಹೆದರುವುದಿಲ್ವೋ? ಅರ್ಜುನ, ಕೇವಲ ಹೆದರಿಸಿಯೇ ನಮ್ಮಂಥ ವೀರನ್ನು ಓಡಿಸ್ಲಿಕ್ಕೆ ಪ್ರಯತ್ನ ಮಾಡಬೇಡ. ನನ್ನ ಕಣೆಯ ಬಲುಮೆಯನ್ನ ರುಚಿಯನ್ನು ನೋಡೋ. ನೋಡೋ ಕೃಷ್ಣ ಈ ಹುಡುಗನ ಸಾಹಸವನ್ನ. ಕೃಷ್ಣ, ಈ ವೃಷಸೇನ ಆಡುವಂತಹ ಮಾತನ್ನ ಕೇಳ್ತಾ ಇದ್ದೀಯೇನೋ? ಅಗ್ಗಳೆಯ ಪರಾಕ್ರಮದಿಂದಾಗಿ ಧೈರ್ಯದಿಂದಾಗಿ ನನ್ನ ಮುಂಭಾಗದಲ್ಲಿ ನಿಂತು ಮಾತಿಗೆ ಮಾತು ಕೊಟ್ಟು ಅಸ್ತ್ರಕ್ಕೆ ಪ್ರತ್ಯಸ್ತ್ರವನ್ನ ನನ್ನ ಮೇಲೆ ಪ್ರಯೋಗ ಮಾಡ್ತಾ ಇದ್ದಾನೆ. ಇವನ ಧೈರ್ಯಕ್ಕೆ, ಇವನ ಕೆಚ್ಚನೆಗೆ ನಾನು ಭಲೆ ಅನ್ಲೇಬೇಕು. ಇವನನ್ನು ನೋಡ್ತಾ ಇರುವಾಗ, ಇವನ ಸಾಹಸವನ್ನು ಕಾಣ್ತಾ ಇರುವಾಗ ಅದೋ ನನ್ನ ವಂಶದ ಪುಡಿಯಾಗಿರುವಂತಹ ಅಭಿಮನ್ಯು ಇವನ ನೆನಪೇ ಆಗ್ತಾ ಇದೆಯೋ? ಕೃಷ್ಣ, ನಿಜವಂತ ಹುಡುಗ, ಈ ಭಾರತ ಮಾತೆ ಎಂತಹ ಮಕ್ಕಳನ್ನು ಹೆತ್ತಿದೆ ಅನ್ನುವುದಕ್ಕೆ ಈ ವೃಷಸೇನೇ ನಿದರ್ಶನನಾಗಿಬಿಟ್ನೋ ಕೃಷ್ಣ. ಆದ್ರೆ ಒಂದು ಮಾತು, ಏನೇ ಇದ್ರೂ ನಮ್ಮ ದುರ್ವಿಧಿ ಇಂತಹ ಮಕ್ಕಳನ್ನು ವಧಿಸಲೇಬೇಕಾದಂತಹ ಅನಿವಾರ್ಯತೆ ನಮ್ಮ ಪಾಲಿಗೆ ಸಿಕ್ಕಿದೆ. ಆದ ಕಾರಣ ಯಾವುದನ್ನು ಯೋಚನೆ ಮಾಡದೆ ಕೇವಲ ಜಯದ ಆಕಾಂಕ್ಷೆಯಿಂದ ಇದೋ ವಿಶೇಷವಾದಂತಹ ಮಾರ್ಗಣವನ್ನು ಇವನ ಮೇಲೆ ಪ್ರಯೋಗ ಮಾಡ್ತಾ ಇದ್ದೇನೆ, ಪ್ರಯೋಗ ಮಾಡ್ತಾ ಇದ್ದೇನೆ. ಅರ್ಜುನ ವೃಷಸೇನಾ ಅಂತ್ಯವಾದದ್ದೇನೋ ಹೌದು, ಆದರೆ ಈ ಭಾರತ ಒಂದು ರತ್ನವನ್ನೇ ಕಳೆದುಕೊಂಡಂತಾಗಿದೆ. ಹೌದು, ಸುಕುಮಾರ ವೃಷಸೇನ ಸಣ್ಣವ ಮಾತ್ರವಲ್ಲ, ಮಹಾಪರಾಕ್ರಮಿ, ಕೌರವನ ಪಕ್ಷಗಾರರಾದದಿಂದ ದುರ್ವಿಧಿ ಆದನಿಗೆ ಮರಣವನ್ನೇ ತಂದಿತು. ಕಾಲಾಯ ತಸ್ಮಹಿ ನಮಃ. ಹೋಗೋಣ ವೃಷಸೇನನ ಈ ಯುದ್ಧದ ಎಣಿಕೆಯನ್ನು ಹಾಕ್ತಾ ಮುಂದೆ ಸಾಗೋಣವಂತೆ ಬಾಹಿಗೆ. ಮಂಗಲಂ ಭಗವಾನ್ ವಿಷ್ಣು ಮಂಗಲಂ ಮಧುಸೂದನ ಮಂಗಲ ಕುಮಾರಾಯಾ